ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ಆರೋಗ್ಯ ಸಂವಾದದಲ್ಲಿ ವಿಶ್ವ ತಂಬಾಕು ನಿಷೇಧ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಕೃತ್ತಿಕಾ ಎಸ್ ಗುತ್ತಲ್ ಅವರು ಈ ವಿಷಯದ ಕುರಿತು ಮಾತನಾಡುತ್ತಾರೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಡಾಕ್ಟರ್ ಶಶಿಧರ ನರೇಂದ್ರ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಎಸ್ಡಿಎಂ ಆರೋಗ್ಯ ಸಂವಾದದ ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯ ಕೇಳುಗರೆ, ಇಂದು ಇಡೀ ವಿಶ್ವವು ವಿಶ್ವ ತಂಬಾಕು ರಹಿತ ದಿನ ಅಥವಾ ವಿಶ್ವ ತಂಬಾಕು ನಿಷೇಧವನ್ನು ಆಚರಿಸುವಂಥ ಒಂದು ದಿವಸ. ಹಾಗಾಗಿ ಇವತ್ತು ನಮ್ಮ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಬಾಯಿ ಅರ್ಬುದ ರೋಗ ಕುರಿತು ಮಾಹಿತಿಯನ್ನು ನೀಡಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕೃತಿಕಾ ಗುತ್ತಲ್ ಅವರು. ಡಾಕ್ಟರ್ ಕೃತಿಕಾ ಗುತ್ತಲ್ ಅವರಿಗೆ ನಮ್ಮ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ಕೇಳುಗರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವಾರ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಜ್ಞರು ನಮ್ಮಲ್ಲಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಇವತ್ತು ಇದೀಗ ಹೇಳಿದಾಗೆ ಡಾಕ್ಟರ್ ಕೃತಿಕಾ ಗುತ್ತಲ್ ಅವರು ನಮ್ಮಲ್ಲಿದ್ದಾರೆ. ಇವರು ಸಹ ಪ್ರಾಧ್ಯಾಪಕರು, ಬಾಯಿರೋಗ ತಪಾಸಣೆ ಮತ್ತು ಕ್ಷಕಿರಣ ವಿಭಾಗ, ಎಸ್ಡಿಎಂ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಧಾರವಾಡ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಡಾಕ್ಟರ್ ಕೃತಿಕಾ ಗುತ್ತಲ್ ಇವರು ಮೂಲತಃ ಬೆಂಗಳೂರಿನವರಾಗಿದ್ದು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು. ತಮ್ಮ BDS ಪದವಿಯನ್ನು 2002 ರಾಜೀವ ಗಾಂಧಿ ವಿಶ್ವವಿದ್ಯಾಲಯದ ಬಾಪೂಜಿ ದಂತ ವೈದ್ಯಕೀಯ ಕಾಲೇಜು ದಾವಣಗೆರೆಯಲ್ಲಿ ಪಡೆದರು. ನಂತರ 2007 SDM ದಂತ ವೈದ್ಯಕೀಯ ಕಾಲೇಜು ಧಾರವಾಡದಲ್ಲಿ ತಮ್ಮ MDS ಪದವಿಯನ್ನು ಪಡೆದು ಇವರು ಅದೇ ವರ್ಷ SDM ದಂತ ವೈದ್ಯಕೀಯ ಕಾಲೇಜಿನ ಬಾಯಿ ರೋಗ ತಪಾಸಣೆ ಮತ್ತು ಕ್ಷಕಿರಣ ವಿಭಾಗಕ್ಕೆ ಸೇರಿದರು. ಕಳೆದ 15 SDM ದಂತ ವೈದ್ಯಕೀಯ ಕಾಲೇಜಿಗೆ ಸೇರಿದ ಡಾಕ್ಟರ್ ಕೃತಿಕಾ ಅವರು ಪ್ರಸ್ತುತ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆತ್ಮೀಯ ಕೆಳಗರೆ, ಈಗ ಹಂಗಾರೆ ವಿಶ್ವ ತಂಬಾಕು ನಿಷೇಧ ದಿನದ ಸಂದರ್ಭದಲ್ಲಿ ಬಾಯಿ ಅರ್ಬುದ ರೋಗದ ಬಗ್ಗೆ ಮೊದಲು ಡಾಕ್ಟರ್ ಕೃತಿಕಾ ಅವರು ಒಂದಿಷ್ಟು ಮಾಹಿತಿಯನ್ನು ನೀಡ್ತಾರೆ, ಆನಂತರ ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯಬಹುದು. ಈಗ ಡಾಕ್ಟರ್ ಕೃತಿಕಾ ಅವರು. ನಮಸ್ಕಾರ, ನಾನು ಡಾಕ್ಟರ್ ಕೃತಿಕಾ ಎಸ್ ಗುತ್ತಲ್. ಇಂದು ತಂಬಾಕು ಮತ್ತು ಬಾಯಿಯ ಅರ್ಬುದ ರೋಗ ಅಥವಾ ಕ್ಯಾನ್ಸರ್ ಈ ವಿಷಯದ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಕ್ಯಾನ್ಸರ್ ಅಥವಾ ಅರ್ಬುದ ರೋಗವು ದೇಹದ ಯಾವುದೇ ಅಂಗಾಂಗದಲ್ಲಿ ಬೆಳೆಯಬಹುದು. ಬಾಯಿಯ ಅರ್ಬುದ ರೋಗ ಅಥವಾ ಬಾಯಿಯ ಕ್ಯಾನ್ಸರ್ ಪ್ರಮುಖವಾಗಿ ತಂಬಾಕಿನ ಚಟಗಳಿಂದ ಮಾತ್ರ ಉಂಟಾಗುತ್ತದೆ. ಮುಖ್ಯವಾಗಿ ಇದು ವಿವಿಧ ರೀತಿಯಲ್ಲಿ ತಂಬಾಕಿನ ಸೇವನೆ, ಅಂದರೆ ಎಲೆ ಅಡಿಕೆಯ ಜೊತೆ ತಂಬಾಕಿನ ಸೇವನೆ, ಗುಟ್ಕಾ ಸೇವನೆ ಅಥವಾ ಬೀಡಿ ಸಿಗರೆಟ್ ಸೇದುವುದರಿಂದ ತಂಬಾಕಿನ ದುಷ್ಪದಾರ್ಥಗಳು ದೇಹವನ್ನು ಸೇರುತ್ತದೆ. ತಂಬಾಕು ಸೇವನೆಯಿಂದ ಬಾಯಿಯ ಲೋಳೆ ಪದರಕ್ಕೆ, ಅನ್ನನಾಳಕ್ಕೆ, ಗಂಟಲಿಗೆ, ಶ್ವಾಸಕೋಶಕ್ಕೆ, ಹೃದಯಕ್ಕೆ, ಹೀಗೆ ಹಲವಾರು ಅಂಗಾಂಗಗಳಿಗೆ ಹಾನಿ ಉಂಟಾಗುತ್ತದೆ. ಈ ಚಟಗಳಿಂದ ಆಗುವ ಬದಲಾವಣೆಗಳು ಬಾಯಿ ಹಾಗೂ ಶ್ವಾಸಕೋಶದಲ್ಲಿ ಹೆಚ್ಚು ವೇಗವಾಗಿ ಕಂಡುಬರುತ್ತದೆ. ತಂಬಾಕು, ತಂಬಾಕಿನ ಪದಾರ್ಥಗಳು, ಗುಟ್ಕಾ ಇವುಗಳನ್ನು ಜಗಿಯುವುದರಿಂದ ಅಥವಾ ಜಗಿದು ಬಾಯಿಯಲ್ಲಿ ಸ್ವಲ್ಪ ಹೊತ್ತು ಇಟ್ಟುಕೊಳ್ಳುವುದರಿಂದ ಬಾಯಿಯ ಲೋಳೆ ಪದರ ಅಥವಾ ಮ್ಯೂಕೋಸಾ ಅಂತ ಏನು ಹೇಳ್ತೀವಿ ಅದಕ್ಕೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತೆ. ಇದರಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಕಂಡುಬರ್ತಾ ಹೋಗುತ್ತೆ. ಇಂತಹ ಚಟಗಳು ಇದ್ದವರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಬದಲಾವಣೆಗಳೆಂದರೆ ಬಿಳಿಯ ಮಚ್ಚೆಗಳು ಅಥವಾ ಬಿಳಿ ಕೆಂಪು ಮಿಶ್ರಿತ ಮಚ್ಚೆಗಳು. ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ನಾವು ಲ್ಯೂಕೋಪ್ಲೇಕಿಯಾ, ಎರಿಥ್ರೋಪ್ಲೇಕಿಯಾ ಅಂತ ಕರಿತೀವಿ. ಇದಲ್ಲದೆ ತಂಬಾಕು ಹಿಡಿಯುವ ಭಾಗದಲ್ಲಿ ಮಾತ್ರ ಬದಲಾವಣೆ, ಅಂದರೆ ಟೊಬ್ಯಾಕೋ ಪೌಚ್ ಕೆರಟೋಸಸ್ ಅಂತಲೂ ಕಾಣಿಸ್ಕೋಬಹುದು. ಇದಲ್ಲದೆ ಬಾಯಿಯ ಲೋಳೆ ಪದರ ದಪ್ಪಗೊಂಡು ಬಾಯಿ ತೆರೆಯಲು ಕ್ರಮೇಣವಾಗಿ ಕಡಿಮೆಗೊಳ್ಳುವುದು, ಇದನ್ನು ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಸ್ ಅಂತ ಹೇಳ್ತೀವಿ. ಹೀಗೆ ತಂಬಾಕು ಸೇವನೆಯ ಪ್ರಮಾಣದ ಅನುಗುಣವಾಗಿ ಹಲವಾರು ಬದಲಾವಣೆಗಳು ಬಾಯಿಯಲ್ಲಿ ಕಂಡುಬರ್ತಾ ಹೋಗುತ್ತೆ. ಈ ಬದಲಾವಣೆಗಳೆಲ್ಲ ಬಾಯಿಯ ಉರಿಯುವಿಕೆ, ಬಾಯಿ ತೆರೆಯಲು ತೊಂದರೆ, ಹೀಗೆ ವಿವಿಧ ರೋಗ ಲಕ್ಷಣಗಳೊಂದಿಗೆ ಕಂಡುಬರ್ತಾ ಹೋಗುತ್ತೆ. ಈ ಎಲ್ಲ ಬದಲಾವಣೆಗಳು ಬಾಯಿಯ ಕ್ಯಾನ್ಸರಿನ ಮುನ್ಸೂಚನೆಗಳಾಗಿರುತ್ತೆ. ಇವುಗಳನ್ನು ನಾವು ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಅಥವಾ ಕಂಡೀಷನ್ಸ್ ಅಂತ ಹೇಳ್ತೀವಿ. ಅಂದರೆ ಕ್ಯಾನ್ಸರ್ ಉಂಟಾಗುವ ಪೂರ್ವ ಹಂತ ಎಂದರ್ಥ. ಈ ರೋಗ ಲಕ್ಷಣಗಳು ಉಂಟಾದಲ್ಲಿ ಕ್ಯಾನ್ಸರ್ ಆಗಿ ಬದಲಾಗುವ ಅಥವಾ ಮಾರ್ಪಾಡಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ಅರ್ಬುದ ರೋಗವು ಬೆಳೆದ ನಂತರ, ಅಂದರೆ ಕ್ಯಾನ್ಸರ್ ಹೊರಹೊಮ್ಮಿದ ನಂತರ ಹೇಗೆ ಕಾಣಿಸುತ್ತೆ ಅಂತ ತಿಳಿಯೋಣ. ಬಾಯಿಯಲ್ಲಿ ಕ್ಯಾನ್ಸರ್ ರೋಗವು ವಿವಿಧ ರೀತಿಯಲ್ಲಿ ಕಂಡುಬರುವ ಸಾಧ್ಯತೆ ಇರುತ್ತೆ. ಸಣ್ಣ ಪ್ರಮಾಣದಿಂದ ಬೆಳೆಯುವ ಗಡ್ಡೆಯಾಗಿ ಗಾತ್ರದಲ್ಲಿ ದೊಡ್ಡದಾಗುತ್ತಾ ಹೋಗುವುದು, ಅಲ್ಸರ್ ಅಥವಾ ಹುಣ್ಣಾಗಿ ಕಾಣಿಸಿಕೊಳ್ಳುವುದು, ಗಡ್ಡೆ ಹಾಗೂ ಹುಣ್ಣು ಎರಡೂ ರೀತಿಯಲ್ಲಿ ಒಂದೇ ಸರ್ತಿ ಕಾಣಿಸಿಕೊಳ್ಳುವುದು, ಬಿಳಿ ಮಚ್ಚೆಗಳೊಂದಿಗೆ ಕೂಡಿದ ಗಡ್ಡೆಗಳು, ಇದರ ಪರಿಣಾಮವಾಗಿ ಬಾಯಿ ತೆರೆಯಲು ಆಗದೇ ಇರುವುದು, ಹುಣ್ಣಿನಿಂದ ರಕ್ತಸ್ರಾವ, ಬಾಯಿಯಿಂದ ದುರ್ವಾಸನೆ, ಗಂಟು ಬೆಳೆದ ಸುತ್ತಲಿನ ಭಾಗದಲ್ಲಿ ಮರಗಟ್ಟುವುದು ಅಥವಾ ನಮ್ನೆಸ್ ಅಂತ ಹೇಳ್ತೀವಿ, ಹೀಗೆ ಹಲವಾರು ಬಗೆಯಲ್ಲಿ ಇವೆಲ್ಲ ರೋಗ ಲಕ್ಷಣಗಳು ಕಂಡು ಬರ್ತಾ ಹೋಗುತ್ತೆ. ಇನ್ನು ಮುಂದುವರೆದ ಹಂತದಲ್ಲಿ ಬಾಯಿಯಲ್ಲಿನ ಗಡ್ಡೆಯು ರಂಧ್ರವನ್ನುಂಟು ಮಾಡಿ ಹೊರಗಿನ ಚರ್ಮದಲ್ಲಿಯೂ ಸಹ ಅದು ಕಾಣಿಸ್ಕೋಬಹುದು. ಇನ್ನು ತಂಬಾಕಿನಿಂದ ಉಂಟಾದ ಅರ್ಬುದ ರೋಗವು ಬಾಯಿಯಲ್ಲಿ ಯಾವ ಯಾವ ಭಾಗಗಳಲ್ಲಿ ಕಾಣಿಸ್ಕೋಬಹುದು ಅಂತ ತಿಳಿಯೋಣ. ಪ್ರಮುಖವಾಗಿ ತಂಬಾಕಿನ ಅಂಶವು ಯಾವ ಭಾಗದಲ್ಲಿ ಹೆಚ್ಚು ಕಾಲ ಇರಿಸಲಾಗುವುದು ಅಂತಹ ಭಾಗದಲ್ಲಿ ಲಕ್ಷಣಗಳು ಕಂಡುಬರುತ್ತಾ ಸಾಧ್ಯತೆ ಇರುತ್ತದೆ. ಹೆಚ್ಚಾಗಿ ಕೆಳಗಿನ ದವಡೆಯ ಹೊರಗಡೆ, ವಸಡಿನಲ್ಲಿ, ನಾಲಗೆಯ ಕೆಳಭಾಗ, ಗಂಟಲಿನ ಮುಂಭಾಗ, ಸಿಗರೆಟ್ ಬೀಡಿ ಸೇದುವವರಲ್ಲಿ, ಅಂಗಳದಲ್ಲಿ ಮುಖ್ಯವಾಗಿ ಇದು ಕಾಣಿಸಿಕೊಳ್ತಾ ಹೋಗುತ್ತೆ. ಇನ್ನು ಬಾಯಿಯಲ್ಲಿ ಬೇರೆ ಕಾರಣದಿಂದ ಉಂಟಾಗುವ ಹುಣ್ಣಿಗೂ ಹಾಗೂ ಅರ್ಬುದ ರೋಗದಿಂದ ಉಂಟಾಗುವ ಹುಣ್ಣಿಗೂ ವ್ಯತ್ಯಾಸ ಏನೆಂದು ನೋಡೋಣ. ಸಾಮಾನ್ಯವಾಗಿ ನಿದ್ದೆಗೆಡುವುದರಿಂದ ಅಥವಾ ಅಧಿಕ ಮಾನಸಿಕ ಒತ್ತಡದಿಂದ ಆಗುವ ಅಲ್ಸರ್ಗೆ ಆಫ್ಟಸ್ ಅಲ್ಸರ್ ಅಂತ ಹೇಳ್ತೀವಿ. ಇಂತಹ ಹುಣ್ಣು ಸಾಮಾನ್ಯವಾಗಿ 10-15 ದಿನಗಳ ಒಳಗೆ ವಾಸಿಯಾಗುತ್ತೆ. ಅಂದರೆ ನಾವೇನು ಚಿಕಿತ್ಸೆ ಪಡೆದರೂ ಪಡೆದೇ ಇದ್ದರೂ ಅದು ತನ್ನಿಂತಾನೇ ಮಾಯುತ್ತೆ. ಆದರೆ ಅರ್ಬುದ ರೋಗದಿಂದ ಉಂಟಾಗುವ ಹುಣ್ಣುಗಳು ತಾವಾಗಿಯೇ ಮಾಯುವ ಸಾಧ್ಯತೆ ಇರುವುದಿಲ್ಲ. ಅರ್ಬುದ ರೋಗದಿಂದ ಉಂಟಾಗುವ ಹುಣ್ಣುಗಳಿಂದ ನೋವು ಹೆಚ್ಚುತ್ತಾನೆ ಹೋಗುತ್ತೆ ಮತ್ತು ಅದರಿಂದ ರಕ್ತಸ್ರಾವ ಆಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ. ಹಾಗೂ ಅದರ ಸುತ್ತಲಿನ ಹಲ್ಲುಗಳು ಸಡಿಲಗೊಳ್ಳುವ ಸಾಧ್ಯತೆಯೂ ಇರುತ್ತೆ. ಇನ್ನು ತಂಬಾಕು ಸೇವನೆ ಮಾಡುವವರಲ್ಲಿ ಈ ಮೊದಲು ಹೇಳಲಾದ ಲಕ್ಷಣಗಳು ಕಂಡು ಬಂದಲ್ಲಿ ಕ್ಯಾನ್ಸರ್ ಹೌದೋ ಅಲ್ಲವೋ ಅಂತ ಖಚಿತಪಡಿಸುವುದು ಹೇಗೆ ಅಂತ ನೋಡಿದ್ರೆ, ತಂಬಾಕಿನ ಚಟಗಳು ಇರುವ ವ್ಯಕ್ತಿಗಳಲ್ಲಿ ಅರ್ಬುದ ರೋಗದ ಪೂರ್ವ ಲಕ್ಷಣಗಳು, ಅಂದರೆ ಬಿಳಿ ಮಚ್ಚೆಗಳಾಗಿರ್ಬೋದು ಅಥವಾ ಲೋಳೆ ಪದರದ ದಪ್ಪತನ ಇರ್ಬೋದು, ಇವೆಲ್ಲ ಕಂಡು ಬಂದಲ್ಲಿ ಆ ಭಾಗದ ಒಂದು ಸಣ್ಣ ತುಣುಕನ್ನು ತೆಗೆದು, ಅಂದರೆ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನ ತೆಗೆದು ಪರೀಕ್ಷೆಗೆ ಒಳಪಡಿಸ್ತೀವಿ. ಈ ಟೆಸ್ಟನ್ನು ಬಯೋಪ್ಸಿ ಅಂತ ಹೇಳ್ತೀವಿ. ಹಾಗೆಯೇ ಅರ್ಬುದ ರೋಗದ ಪೂರ್ಣ ಲಕ್ಷಣಗಳು ಕಂಡು ಬಂದಲ್ಲಿಯೂ ಸಹ ಬಯೋಪ್ಸಿ ಪರೀಕ್ಷೆಯು ಕ್ಯಾನ್ಸರ್ ಎಂದು ಖಚಿತಪಡಿಸಲು ಅನಿವಾರ್ಯವಾಗುತ್ತದೆ. ಇನ್ನು ಇದನ್ನು ಹೊರತು ಅರ್ಬುದ ರೋಗವು ಎಲುಬಿನಲ್ಲಿ ಎಷ್ಟು ಪ್ರಮಾಣ ಆವರಿಸಿದೆ ಎಂದು ತಿಳಿಯಲು CBCT ಅಥವಾ CT ಸ್ಕ್ಯಾನಿಂಗ್ ಸಹ ಬೇಕಾಗಬಹುದು. ಇನ್ನು ಈ ಬಾಯಿಯ ಅರ್ಬುದ ರೋಗದ ಬಗ್ಗೆ ಯಾಕೆ ಇಷ್ಟು ವಿಸ್ತಾರವಾಗಿ ತಿಳಿಯಬೇಕು ಅಂತ ಏನಾದರೂ ಪ್ರಶ್ನೆ ಇದ್ದರೆ, ವಿಶ್ವದಾದ್ಯಂತ ವಿವಿಧ ಅಂಗಾಂಗಗಳ ಅರ್ಬುದ ರೋಗಗಳಲ್ಲಿ ಬಾಯಿಯ ಕ್ಯಾನ್ಸರ್ 3ನೇ ಸ್ಥಾನದಲ್ಲಿದೆ. ಇದು ಒಳ್ಳೆಯ ವಿಷಯ ಅಂತೂ ಅಲ್ವೇ ಅಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ 2020 ವರ್ಷದಲ್ಲಿ ಭಾರತದಲ್ಲಿ 135,000 ಹಾಗೂ 900 ಜನರಲ್ಲಿ ಬಾಯಿಯ ಕ್ಯಾನ್ಸರ್ ಕಂಡುಬಂದಿದೆ. ಇದಂತೂ ಒಳ್ಳೆಯ ಸುದ್ದಿ ಅಲ್ವೇ ಅಲ್ಲ. ತಂಬಾಕಿನ ಚಟಗಳು ಇದ್ದಲ್ಲಿ ಅಂಥವರು ಕಾಲಕಾಲಕ್ಕೆ ಬಾಯಿಯ ಪರೀಕ್ಷೆಗೆ ಒಳಪಡಿಸೋದು ಸೂಕ್ತ. ಹಾಗೂ ಅಂಥವರಲ್ಲಿ ಬಿಳಿ ಮಚ್ಚೆಗಳು ಕಂಡುಬಂದಲ್ಲಿ ಅದನ್ನು ವೈದ್ಯರು ಪರೀಕ್ಷಿಸಿದ ನಂತರ ಅದು ಕ್ಯಾನ್ಸರ್ ಹೌದೋ ಅಲ್ವೋ ಅಂತ ದೃಢೀಕರಿಸಿದ ನಂತರವೇ ಅದು ಖಚಿತವಾಗುತ್ತೆ. ಬಹಳಷ್ಟು ಜನರು ತಂಬಾಕಿನ ಚಟಗಳಿಗೆ ಆಮಿಷಗೊಂಡು, ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಯುವಕರು ಇಂತಹ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದು ಶೋಚನೀಯ ಸಂಗತಿಯಾಗಿದೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 70,000 ಹೆಚ್ಚು ಬಾಯಿಯ ಅರ್ಬುದ ರೋಗದ ಹೊಸ ಪ್ರಕರಣಗಳು ಕಂಡುಬರ್ತಾ ಇದೆ ಮತ್ತು ನಮ್ಮ ದೇಶದಲ್ಲಿ ಪ್ರತಿ ವರ್ಷ 52,000 ಹೆಚ್ಚು ಜನರು ಬಾಯಿಯ ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಿದ್ದಾರೆ. ಜನರಲ್ಲಿ ತಂಬಾಕಿನ ಚಟಗಳು ಹೆಚ್ಚಾಗುತ್ತಿದ್ದಂತೆ 7ನೇ ಸ್ಥಾನದಲ್ಲಿದ್ದ ಬಾಯಿಯ ಕ್ಯಾನ್ಸರ್ ಈಗ 3ನೇ ಸ್ಥಾನಕ್ಕೆ ಬಂದು ತಲುಪಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು, ಮುಖ್ಯವಾಗಿ ಯುವಕರು, ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಎಚ್ಚೆತ್ತು ಸ್ವಸ್ಥ ಜೀವನದೆಡೆಗೆ ಮುಂದಾಗಬೇಕೆಂದು ವಿನಂತಿ. ತಂಬಾಕಿನ ಚಟಗಳು ಇದ್ದಲ್ಲಿ ಅಂಥವರು ಕಾಲಕಾಲಕ್ಕೆ ಬಾಯಿಯ ಪರೀಕ್ಷೆಗೆ ಒಳಪಡಬೇಕು. ಹಾಗೂ ಅಂಥವರಲ್ಲಿ ಬಿಳಿ ಮಚ್ಚೆಗಳು ಕಂಡುಬಂದಲ್ಲಿ ಅವರು ಬಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಕ್ಯಾನ್ಸರ್ ಹೌದೇ ಅಲ್ಲವೇ ಎಂದು ವೈದ್ಯರು ದೃಢೀಕರಿಸಿದ ನಂತರ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಸಣ್ಣ ಪ್ರಮಾಣದ ಬದಲಾವಣೆ ಉಂಟಾದಲ್ಲಿಯೂ ಸಹ ಪೂರ್ವ ಹಂತದಲ್ಲಿ ಚಿಕಿತ್ಸೆ ಪಡೆಯುವುದು ಸುಲಭ ಹಾಗೂ ಅದನ್ನು ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳದೇ ಇರುವ ಹಾಗೆ ತಡೆಗಟ್ಟುವುದು ಸೂಕ್ತ. ನಿಮ್ಮ ಸ್ನೇಹಿತರಲ್ಲಿ ಅಥವಾ ಸಂಬಂಧಿಕರಲ್ಲಿ ಯಾರಾದರೂ ತಂಬಾಕಿನ ಚಟಗಳಿಗೆ ಒಳಗಾಗಿದ್ದಲ್ಲಿ ಅವರನ್ನು ಚಟದಿಂದ ಮುಕ್ತರಾಗಲು ಪ್ರೇರಣೆ ನೀಡಿ. ಈ ಚಟಗಳಿಂದ ಹೊರಬರಲು ಅಲ್ಲದೆ ಕಾಲಕಾಲಕ್ಕೆ ಬಾಯಿಯಲ್ಲಿ ಬದಲಾವಣೆಗಳ ಬಗ್ಗೆ, ಬಾಯಿಯ ಪರೀಕ್ಷೆಯ ಬಗ್ಗೆ ತಿಳುವಳಿಕೆ ಮೂಡಿಸಿ. ಇಂದು ಮೇ 31 ವಿಶ್ವದಾದ್ಯಂತ ತಂಬಾಕು ರಹಿತ ದಿನ ಎಂದು ಗುರುತಿಸಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಈ ಬಾರಿಯ ಘೋಷಣೆ ಏನೆಂದು ನೀಡಿದೆ ಅಂದರೆ, ತಂಬಾಕು ಪರಿಸರಕ್ಕೂ ಹಾನಿಕರ, ಅಂದರೆ ಟೊಬ್ಯಾಕೋ ಎ ಥ್ರೆಟ್ ಟು ಆರ್ ಎನ್ವೈರಾನ್ಮೆಂಟ್. ತಂಬಾಕಿನ ದುಷ್ಪರಿಣಾಮಗಳನ್ನು ಅರಿತು ಬೇರೆಯವರಿಗೂ ಅರಿವು ಮೂಡಿಸಿ, ಇದೊಂದೇ ದಿನ ಅಲ್ಲದೆ ಪ್ರತಿದಿನವೂ ಸಹ ತಂಬಾಕು ರಹಿತ ದಿನವನ್ನಾಗಿಸಿಕೊಂಡು ಸ್ವಸ್ಥ ಜೀವನದೆಡೆಗೆ ಮುನ್ನಡೆಯೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು. ವಿಶ್ವ ತಂಬಾಕು ನಿಷೇಧ ದಿನದ ಅಥವಾ ರಹಿತ ದಿನದಂದು ತಂಬಾಕಿನ ದುಷ್ಪರಿಣಾಮಗಳು ವಿಷಯವಾಗಿ ಹೇಳುತ್ತಾ ಬಾಯಿ ಅರ್ಬುದ ರೋಗದ ಬಗ್ಗೆ ಅನೇಕ ವಿಷಯಗಳನ್ನು ಡಾಕ್ಟರ್ ಕೃತಿಕಾ ಅವರು ನಮಗೆ ನೀಡಿದ್ದಾರೆ. ಈಗ ತಾವು ನಮ್ಮ ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆಗಳನ್ನು ಕೇಳಲಿಕ್ಕೆ ತಮಗೆ ನಂಬರ್ಗಳನ್ನು ಹೇಳ್ತೀನಿ, ತಮಗೆ ಗೊತ್ತಿದೆ ಸಕಲ ಜನರಿಗೆ. 244-344-1415 244-344-1516 ಇವು ನಮ್ಮ ಎಸ್ ಟಿ ಡಿ ಸಂಖ್ಯೆ 0836. ಇವು ನಮ್ಮ ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದಕ್ಕೆ ತಾವು ಕೇಳಬಹುದು ಅಂತ. ಇನ್ನು ಪ್ರಶ್ನೆಗಳನ್ನು ಕೇಳಬೇಕಾದರೆ ದಯವಿಟ್ಟು ತಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ ಮತ್ತು ನೇರವಾಗಿರಲಿ ಅಂತ ಹೇಳ್ತಾ ಹಾಗಾದರೆ ಡಾಕ್ಟರ್ ಪ್ರಶ್ನೆಗಳನ್ನು ನೋಡೋಣಲ್ಲ. ನಮಸ್ಕಾರ. ಹಲೋ ಹೇಳಿ, ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳಿ. ಹಲೋ. ಹಾಂ ಹೇಳಿ, ಕೇಳಿಸ್ತಾ ಇದೆಯಾ? ನಾನು ಗಂಗಪ್ಪ ಕಲ್ಲಪ್ಪ ಸಿದ್ದನಗೌಡ್ರಿ. ಹೇಳ್ರಿ ಗಂಗಪ್ಪಣ್ಣ. ರಾಮನಗರ ತಾಲೂಕು ಬೆಳಗಾವಿ ಜಿಲ್ಲೆ. ಹೇಳ್ರಿ ಗಂಗಪ್ಪಣ್ಣ, ಡಾಕ್ಟರ್ ಇದ್ದಾರೆ. ಸರ, ಈ ತಂಬಾಕ ಬೆಳೆಯುವುದು ರೈತರನ್ನ ನಾವು ಬಂದ್ ಮಾಡಿಸಿ ಬೇರೆ ಬೆಳಿಬಹುದು. ಈಗ ಯುವಕ ಜನಾಂಗ ಆತು ಮತ್ತ ವಯಸ್ಸಾದವ್ರ ಆತು ಹೆಚ್ಚು ತಂಬಾಕದಿಂದ ಕಣ್ಣಿನ ಮೇಲೆ ಪರಿಣಾಮ ಬೀರಿ ಕಣ್ಣು ಕಾಣ್ತಾ ಇಲ್ಲ. ಬಾಯಿ ಕ್ಯಾನ್ಸರ್ ಅಂತ ನಮ್ಮ ಸಂಬಂಧಿಕರೊಳಗ, ಅಜ್ಜಿ ಒಳಗ, ಅವರಾದಿ ಒಳಗ ಬಹಳ ಮಂದಿ ಅವರು ಮರಣ ಹೊಂದಿದ್ದಾರೆ. ಅದಕ್ಕೆ ಇದನ್ನ ತಂಬಾಕು ಬೆಳೆಯುವವ್ರನ್ನ ನಾವು ಬಂದ್ ಮಾಡಿಸ್ಬಿಟ್ರೆ, ಸರ್ಕಾರ ಬೇರೆ ಬೆಲೆ ಮಾಡ್ಲಿಕ್ಕೆ ಅದನ್ನ ಯೋಜನೆ ಮಾಡ್ಬೇಕು. ಈ ತಂಬಾಕು ಬಂದ್ ಮಾಡಿಬಿಟ್ರೆ ಯಾವ್ದು ಪರಿಣಾಮ ಬೀರುದಿಲ್ಲ, ವೈದ್ಯಕೀಯ ಇಷ್ಟೊಂದು ಖರ್ಚನ್ನು ಬರುದಿಲ್ಲ. ಗಂಗಪ್ಪ ಅವರೇ, ಇದು ಪಾಲಿಸಿ ಮ್ಯಾಟ್ರಿಗೆ ಸಂಬಂಧಪಟ್ಟಂತ ವಿಷಯ. ಈಗ ಬಾಯಿ ಅರ್ಬುದ ರೋಗದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಇನ್ನೊಂದು ಸಾರಿ ಇದಕ್ಕೆ ಬೇರೆ ವಿಷಯದಲ್ಲಿ ಅಥವಾ ಬೇರೆ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡೋಣ, ಆಗ್ಬೋದಾ? ಅದರಿ ಬೇರೆ ಅಂತಂದ್ರೆ, ಈಗ ಅವ್ರು ತಂಬಾಕ ಬಿಡುದ್ರಿಂದ ಬಹಳ ಒಂದು ಆರೋಗ್ಯ ಆಗ್ತೈತಿ. ತಂಬಾಕ ಬಿಟ್ರೆ ಅದ ಮತ್ತ ಬಾಯಿಗೆ ಬರ್ಬೇಕಂದ್ರೆ ಸೇವನೆ ಮಾಡಿ ಅದ್ರೊಳಗೆ ನಿಕೋಟಿನ್ ಅಂತಕ್ಕಂತ ವಿಷ ಬೈ ತುಂಬಾ, ಶರೀರ ತುಂಬಾ ಗಂಗಪ್ಪಣ್ಣ ಮತ್ತೆ ಧೂಮಪಾನ ಮಾಡೋದ್ರಿಂದ. ಗಂಗಪ್ಪಣ್ಣ ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಎಲ್ಲ ವಿಷಯ ನನಗೂ ಗೊತ್ತು ನಿಮಗೂ ಗೊತ್ತು. ನೀವು ಕೇಳ್ತಾ ಇರೋದು ಬೆಳೆ ಬೆಳೆಯುವುದರ ಬಗ್ಗೆ ಹೇಳ್ತಾ ಇದ್ದೀರಿ, ಅದಲ್ಲ. ಇಲ್ರಿ, ಅದನ್ನ ಬಂದ್ ಮಾಡ್ಬಿಡ್ರಿ, ಅದನ್ನ ಬಂದ್ ಮಾಡಿದ್ರೆ ದಯವಿಟ್ಟು ಕ್ಷಮೆ. ಓಕೆ ಓಕೆ ಓಕೆ, ದಯವಿಟ್ಟು ಕ್ಷಮ ಮಾಡಿ, ನಮ್ಮ ಕೈಯಲ್ಲಿಲ್ಲ ಅದು, ನಾನು ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಕೈಯಲ್ಲಿಲ್ಲ ಗಂಗಪ್ಪಣ. ಓಕೆ, ಕ್ಷಮ ಮಾಡಿರಿ, ಬೇರೆದವ್ರು ಪ್ರಶ್ನೆಗಳಿದೆ. ನಮಸ್ಕಾರ. ನಮಸ್ಕಾರ. ಹಲೋ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ವೆಂಕಣ್ಣ ಅಂತ ಸರ್. ಹೇಳ್ರಿ ವೆಂಕಣ್ಣ. ಸರ್, ಡಾಕ್ಟ್ರಿಗೆ ನಮಸ್ತೆ ಸರ್. ನಮಸ್ತೆ. ಹಲೋ, ಪ್ರಶ್ನೆ ಕೇಳಿ ವೆಂಕಣ್ಣ, ಪ್ರಶ್ನೆ ಕೇಳಿ. ಹಲೋ ಸರ್, ಪ್ರಶ್ನೆ ಕೇಳು ವೆಂಕಣ್ಣ. ಸರ್, ಇದು ಎಷ್ಟು ವಯಸ್ಸಿಂದ ಬರುತ್ತೆ ಸರ್ ಇದು? ಅದು ಅದಕ್ಕೆ ವಯಸ್ಸಿಗೆ ಸೀಮಿತ ಇಲ್ಲ ವೆಂಕಣ್ಣ ಅವರೇ. ಯಾರು ಚಟಗಳನ್ನು ಮಾಡ್ತಾರೆ ಅದು ಅಷ್ಟು ವೇಗವಾಗಿ, ಅವ್ರು ಎಷ್ಟು ಚಟಗಳು ಜಾಸ್ತಿ ಬಳಕೆ ಇರುತ್ತೆ ಅಷ್ಟು ವೇಗವಾಗಿ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. 12-13 ವಯಸ್ಸಿನ ಹುಡುಗರಲ್ಲೂ ಸಹ ನಾವೆಲ್ಲ ಇದೇ ನಾನು ಹೇಳಿದಿನಲ್ಲ ಅವೆಲ್ಲ ಲಕ್ಷಣಗಳು ಕಂಡು ಬಂದಿದೆ. ವಯಸ್ಸಿನ ನಿರ್ಬಂಧ ಇಲ್ಲ ಇದು ಕಾಣಿಸ್ಕೊಳ್ಳೋದಕ್ಕೆ. ಸರ್, ಚಿಕಿತ್ಸೆ ಕೊಟ್ಟರೆ ಕಡಿಮೆ ಆಗುತ್ತೆ ಮೇಡಮ್? ಹೌದು ಹೌದು, ನೀವು ಎಷ್ಟು ಬೇಗ ಚಿಕಿತ್ಸೆ ಪಡ್ಕೊಳಕ್ ಬರ್ತೀರಾ ಅಷ್ಟು ಬೇಗ ಕಡಿಮೆ ಆಗುತ್ತೆ. ಓಕೆ, ಧನ್ಯವಾದ ಮೇಡಮ್. ಧನ್ಯವಾದ. ಒಳ್ಳೇದಣ, ಒಳ್ಳೇದು. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ಹೇಳಿ, ಡಾಕ್ಟರ್ ಇದ್ದಾರೆ, ಕೇಳಿ. ಹಲೋ ನಮಸ್ತೆ, ಹೇಳಿ. ಹಲೋ. ಹಾಂ ಹೇಳ್ರಿ. ಹಲೋ, ಪ್ರಶ್ನೆ ಕೇಳಿರಿ, ಯಾರು ಮಾತಾಡ್ತಾ ಇರೋದು? ಹಲೋ ಸರ್, ನಾನು ಶಿರೋಳದಿಂದ ಉದಯ ಟೇಲರ್ ಸರ್. ಹಾಂ ಹೇಳ್ರಿ, ಡಾಕ್ಟರ್ ಇದ್ದಾರೆ, ಕೇಳ್ರಿ ಉದಯಣ. ಈಗ ರೀ ಸರ, ಯಾವುದೇ ತರದ ತಂಬಾಕು ಸೇವನೆ ಮಾಡೋವರಿಗೆ ಬರ್ತದಲ್ರಿ, ಅಷ್ಟರ ಮಟ್ಟಿಗೆ ಇದು? ಪ್ರಶ್ನೆ ಇನ್ನೊಂದ್ಸರಿ ಸರಿಯಾಗಿ ಕೇಳಿ ಸರ್. ಈಗ ತಂಬಾಕು ಈ ತಂಬಾಕು ಜಿಗಿಯುವುದೇ ಇಲ್ಲ ಅವ್ರು, ಒಟ್ಟ ಅಂತವ್ರಿಗೆ ಬರ್ತದಲ್ರಿ, ಅದು ಯಾವ ತರದ ಕ್ಯಾನ್ಸರ್ ಅನ್ನೋದನ್ನ ನಾವು ದೃಢೀಕರಿಸಬೇಕಾಗತ್ತೆ, ಅದನ್ನೇ ನಾನು ಹೇಳಿದೆ. ನೀವು ಸರಿಯಾದಂತ ಜಾಗದಲ್ಲಿ ಬರ್ರಿ. ಆಯ್ತಾಯ್ತು, ನಮಗಂತೂ ಕೇಳಿಸ್ತಾ ಇದೆ ಅವರು ಡಾಕ್ಟರ್ ಹತ್ರ ಹೇಳ್ತಾರೆ. ಒಂದ್ ನಿಮಿಷ ಅಲ್ಲಲ್ಲ, ಇಲ್ಲಿ ಕೇಳಿ ನಮಗೆ ಒಂದ್ ನಿಮಿಷ ಉದಯಣ್ಣ, ಇಲ್ಲಿ ಕೇಳಿ, ನೀವು ಸ್ವಲ್ಪ ಸಮಾಧಾನದಿಂದಿರಿ, ಕೇಳಿಸ್ತದೆ. ಹಾ ಹೇಳಿ ಮೇಡಮ್. ತಂಬಾಕಿನಿಂದ ಉಂಟಾದ ಅರ್ಬುದ ರೋಗ, ಅದರದ್ದು ಲಕ್ಷಣಗಳು ಬೇರೆ ಇರುತ್ತೆ. ಬೇರೆ ಕ್ಯಾನ್ಸರಿಂದ ಆಗಿರೋದು, ಅದಕ್ಕೂ ಬೇರೆ ಕಾರಣಗಳಿರುತ್ತೆ. ಸೊ ನಾನಿವತ್ತು ವಿವರಿಸಿದ್ದು ತಂಬಾಕಿನಿಂದ ಆಗಿದ್ದ ಅರ್ಬುದ ರೋಗದ ಬಗ್ಗೆ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾಂ ಹೇಳಿ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ಹೇಳಿ, ಡಾಕ್ಟರ್ ಇದ್ದಾರೆ, ಕೇಳಿ, ಪ್ರಶ್ನೆ ಕೇಳಿ. ಯಾರು ಮಾತಾಡ್ತಾ ಇರೋದು? ಹೇಳ್ರಿ. ಈಗ ನಮ್ದು ಪಾನ್ ಶಾಪ್ ಇದೆ ಸರ. ಹ್ಮ್. ಹಲೋ. ಹಾ ಹೇಳಿ ಮೇಡಮ್. ನಮ್ದು ಪಾನ್ ಶಾಪ್ ಇದೆ. ಹೌದು. ಇವಾಗ ಅವ್ರಿಗೆ ಸಿಗರೇಟ್ ಅಥವಾ ಬೀಡಿ ಕೊಡ್ತೀವಲ್ಲ, ಅವ್ರು ಸೇದಿದ್ ಹೋಗಿ ನಾವೇನಾದ್ರು ಕುಡಿದು ನಮಗೂ ಬರೋ ಸಂಭವ ಇರುತ್ತೆ ಮೇಡಮ್? ಹೌದು ಹೌದು, ನಿಮ್ದು ಒಳ್ಳೆ, ಬಹಳ ಒಳ್ಳೆ ಪ್ರಶ್ನೆ. ಇದಕ್ಕ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಹಾ ಧೂಮಪಾನ ಮಾಡಿ ಅಲ್ಲೆಲ್ಲ ಹೊಗೆ ಏನ್ ಬಿಡ್ತಾರೆ, ಆ ಹೊಗೆ ಸೇವನೆಯಿಂದ ಕೂಡ ಬೇರೆಯವರಿಗೆ ಸುತ್ತಮುತ್ತಲಿನವರಿಗೂ ಕೂಡ ತುಂಬಾನೇ ಅದಕ್ಕೆ ಎಫೆಕ್ಟ್ ಆಗತ್ತೆ. ಸೊ ಅದರಿಂದ ದೂರ ಇರೋದು ಒಳ್ಳೆಯದು. ಓಕೆ ಮೇಡಮ್. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಸರ್ ನಮಸ್ತೆ. ಹಾ ಹೇಳಿ. ಹಲೋ. ಹಾ ಹೇಳ್ರಿ. ಹಾ ಸರ್, ನಾನು ಸಾಜನ್ ಪಟೇಲ್, ಗ್ರಾಮ ಜವರ್ಗಿ ತಾಲೂಕಿಂದ. ಹೇಳ್ರಿ ಸಾಜನ್. ಹಾ ನರೇಂದ್ರ ಸರ್ಗೂ ಮತ್ತೆ ಪ್ರತಿಕಾ ಮೇಡಮ್ ನಮಸ್ಕಾರ. ನಮಸ್ತೆ ಹೇಳಿ. ಸರ್ ನನ್ನ ಪ್ರಶ್ನೆ ಏನಂದ್ರೆ, ಜನರಲ್ ಆಗಿ ಕೇಳ್ತಾ ಇದ್ದೀನಿ ನಾನು. ಹಲೋ ಹೇಳಿ ಹೇಳಿ. ಹಾ ಮೇಡಮ್, ಈಗ ಈಗ ಒಬ್ಬ ಮನುಷ್ಯ 10 ಅಥವಾ 15 ವರ್ಷ ತಂಬಾಕು ಸೇವಿಸ್ತಾನೆ ಅಂತ ತಿಳ್ಕೊಳ್ಳಿ. ಹೌದು. ಆ ನಂತರ ಅವರು ಬಿಟ್ಟಿರ್ತಾರೆ, ಅವ್ರಿಗೆ ಏನಾದ್ರೂ ಇದ್ರದ ಒಂದು ಕಾಯಿಲೆ ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ? ಹೌದು, ಅವರು ಎಷ್ಟು ವರ್ಷ ಇದನ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಮ್ ಬಾಡಿ ಅದನ್ ರಿಯಾಕ್ಟ್ ಮಾಡಿ ಅದು ಲಕ್ಷಣಗಳು ಕಾಣಿಸಿರತ್ತೆ. ಸೊ ಅದು ಕ್ಯಾನ್ಸರ್ ಆಗುತ್ತೋ ಬಿಡುತ್ತೋ ಅನ್ನೋದು ಅದು ನಾವ್ ಹೇಳಕ್ ಆಗಲ್ಲ. ಅದು ಯಾವ ಟೈಮಿಗೆ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನಮ್ ಕೈಲಿ ಹೇಳಕ್ ಆಗಲ್ಲ. ಅದು ಆದ್ರೆ ಚೇಂಜಸ್ ಮಾತ್ರ ಆಗತ್ತೆ, ಬದಲಾವಣೆಗಳಂತೂ ಖಂಡಿತ ಹಾಗೆ ಆಗಿರತ್ತೆ. ಒಳ್ಳೇದು. ನಮಸ್ಕಾರ. ಹೌದು ಹೌದು. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ. ಹಲೋ. ಹಾಂ ನಮಸ್ಕಾರ ಹೇಳಿ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾಂ ಹೇಳ್ರಿ. ಹಲೋ ಹೇಳ್ರಿ. ನಾ ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ. ಹೇಳ್ರಿ ಭೀಮಣ್ಣ. ಇಲ್ಲೊಬ್ರು ರೀ, ಅವ್ರು ತಂಬಾಕು ಸೇವನೆ ಏನು ಮಾಡ್ಲಾಗ್ತಾರ್ರಿ. ಹ್ಞೂ, ಮತ್ತೆ ಬಾಯಿ ನೆಲಗಿ ತಳಗ ಕ್ಯಾನ್ಸರ್ ಆಗಿತ್ರಿ, ಅವ್ರ ಕಡಿಮೆ ಆಗಲಿಲ್ಲರಿ ಸರ್. ನಾನು ಮೊದಲೇ ಹೇಳಿದ ಹಾಗೆ ತಂಬಾಕಿನಿಂದ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ರಾಮಣ್ಣ ಅವರೇ. ಆದ್ರೆ ಅದು ಕೆಲವೊಮ್ಮೆ ಜೆನೆಟಿಕ್ ಕಾಸಸ್ ಅಂತ ಹೇಳ್ತೀವಿ, ಅಂದ್ರೆ ಅದು ಪೂರ್ವ ನಿರ್ಧಾರಿತ ಒಂದು ಕಾರಣಗಳಿಂದ ಆಗುವ ಸಾಧ್ಯತೆನೂ ಇರುತ್ತೆ. ಅನುವಂಶಿಕ. ಹೌದು, ಅಂತ ಸಾಧ್ಯತೆಗಳು ಜೆನೆಟಿಕ್ ಕಾಸಸ್ ಇಂದನೂ ಕೆಲವೊಮ್ಮೆ ಆಗತ್ತೆ. ಕೆಲವರಲ್ಲಿ ತಂಬಾಕು ಏನು ಸೇವನೆ ಮಾಡದೇ ಇರೋರಲ್ಲೂ ಸಹ ನಾವು ಕ್ಯಾನ್ಸರ್ನ ನೋಡ್ತೀವಿ, ಹಾಗೂ ಸಾಧ್ಯತೆ ಇರುತ್ತೆ. ಆದ್ರೆ ತಂಬಾಕಿನಿಂದ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಾವು ಕೃಷ್ಣ ಮಾತಾಡಿದ್ರಿ. ಹೇಳ್ರಿ ಡಾಕ್ಟರ್. ಕೇಳ್ರಿ ಕೃಷ್ಣ ಅಂತ ಹೇಳಿ. ಹೇಳ್ರಿ ಕೃಷ್ಣ ಅವ್ರೆ. ಹಲೋ. ಹಾ ಹೇಳಿ ಕೃಷ್ಣ ಅವ್ರೆ. ಹಾ ಇಲ್ಲ, ನಾವು ಕೆಲರ್ ಕೆಲಸ ಮಾಡ್ತೀವಿ ಆಕ್ಚುಲಿ. ನಾವು ತಿಂತೀವಿ, ನಾವೊಂದು ಗುಡ್ಗ ಚೀಟ್ ಗೀಟ ಬರ್ತಾವಲ್ರಿ, ಆರ್ ಎಮ್ ಡಿ ಅವ್ ಇನ್ನೂ ಬರ್ತಾವು, ಅವ್ ತಿಂತೀವಿ. ಆದ್ರೂ ಸಮ ಲಿಮಿಟ್ನಾಗ ತಿಂತೀವಿ, ಅದರಿಂದ ಏನು ಎಫೆಕ್ಟ್ ಆಗ್ಲಿಕ್ಕಿಲ್ಲ ಸರ್. ಸ್ವಲ್ಪ ತಿಂದ್ರೆ ಅದಕ್ಕೆ ಲಿಮಿಟ್ ಅಂತ ಇರೋದಿಲ್ಲರಿ. ತಂಬಾಕು ನೀವು ಎಷ್ಟೇ ಸಣ್ಣ ಪ್ರಮಾಣ ತಗೊಂಡ್ರು ಅದರಿಂದ ಬಾಡಿಯೊಳಗೆ ಚೇಂಜಸ್ ಆಗೇ ಆಗುತ್ತೆ, ದೇಹದೊಳಗೆ ಬದಲಾವಣೆಗಳು ಆಗೇ ಆಗುತ್ತೆ. ಅದಕ್ಕೆ ಮಿನಿಮಮ್ ಲಿಮಿಟ್ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇರಲ್ಲ ಖಂಡಿತ. ನೀವು ಆದಷ್ಟು ಬೇಗ ಅದನ್ನ ಬಿಟ್ಟರೆ ಒಳ್ಳೇದು. ಪೂರ್ತಿ ಬಿಟ್ಬಿಡ್ರಿ. ಒಳ್ಳೇದು ಒಳ್ಳೇದು ಕೃಷ್ಣ ಅವರೇ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾ ಹೇಳಿ. ಹಲೋ. ಹಾ ಹೇಳ್ರಿ ಸರ್. ಹರೇ ಸರ್, ನಾನು ಲಕ್ಷ್ಮೀ ಚಂದ್ರಶೇಖರ್ ಮಾತಾಡೋದು. ಹೇಳಿ ಹೇಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು. ನಮಸ್ತೆ ಸರ್. ನಮಸ್ತೆ ಸರ. ನಮಸ್ತೆ ಹೇಳ್ರಿ, ಕೇಳ್ತಾ ಇದ್ದಾರೆ ಡಾಕ್ಟರ್, ಕೇಳ್ತಾ ಇದ್ದಾರೆ, ನೀವು ಪ್ರಶ್ನೆ ಕೇಳಿ ಲಕ್ಷ್ಮೀ ಚಂದ್ರಶೇಖರ್. ನಮ್ಮ ಬ್ರದರ್ ಒಬ್ರು ಬೆಳಗಿಂದ ರಾತ್ರಿ ಮಟ್ಟ ಬರೀ ಸ್ಮೋಕಿಂಗು ಮಾಡ್ತಿರ್ತಾರೆ, ಮತ್ತೆ ಗುಟ್ಕಾನು ಹಾಕೊಂತಾರೆ. ಇವ್ರಿಗೆ ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತಲ್ಲ. ಇವ್ರಿಗೆ ಮುಂದೆ ನೆಕ್ಸ್ಟ್ ಏನು ಪರಿಣಾಮ ಆಗ್ಬೋದು ಸರ್? ಪರಿಣಾಮ ಅಂತೂ ಈಗ ಆಲ್ರೆಡಿ ಆಗಿರತ್ತೆ. ನೀವು ಹೇಳೋ ಇದನ್ನು ನೋಡಿದರೆ ಅವ್ರನ್ನ ಆದಷ್ಟು ಬೇಗ ಒಂದು ಸಲಹಾ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ಅದನ್ನು ಬಿಡಿಸೋಕ್ಕೆ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ, ಸೆಷನ್ಸಲ್ಲಿ ಇರುತ್ತೆ ಅದು. ಅದನ್ನು ದಯವಿಟ್ಟು ಬೇಗ ಆದಷ್ಟು ನಿಮ್ಮ ಹತ್ರದ ಯಾವ್ದು ಸಲಹಾ ಕೇಂದ್ರ ಇರುತ್ತೆ ಅದಕ್ಕೆ ಕರ್ಕೊಂಡು ಹೋಗಿ ಅದನ್ನ ಏನು ಮಾಡಬೇಕು ದಯವಿಟ್ಟು ಮಾಡಿಸಿ. ನಾವು ಏನು ಎಲ್ಲ ದೊಡ್ಡವರು ಎಲ್ಲರೂ ಏನು ಬುದ್ಧಿ ಹೇಳಿದ್ರೆ ಕೇಳ್ತಾನೆ ಅಲ್ರಿ, 4 ಗಂಟೆ ಸಿಗರೇಟ್ ಕೇಳ್ತಾನೆ ಬರೇ. ಅಲ್ಲ ನೀವೇ ಪ್ರಯತ್ನ ಮಾಡ್ಬೇಕು. ಈಗ ನಮಗೆ ಕೇಳಿದರೆ ಅಥವಾ ಡಾಕ್ಟರ್ ಕೇಳಿದರೆ ಡಾಕ್ಟರ್ ಅವರು ಇದನ್ನೇ ಹೇಳ್ತಾರೆ ಅಲ್ಲ, ಆ ಥರದ ಸಲಹಾ ಕೇಂದ್ರಗಳಿದೆ ಅಲ್ಲಿ ಕರ್ಕೊಂಡೋಗಿ ಅದನ್ನು ಅವ್ರು ಬಿಟ್ಟಷ್ಟು ಅವರು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಹೇಳ್ತಾ ಇದ್ದಾರೆ ಲಕ್ಷ್ಮೀ ಚಂದ್ರಶೇಖರ್ ಅವರೇ ಅಲ್ಲ. ಹಲೋ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್, ಹೇಳಿ ಡಾಕ್ಟರ್ ಇದ್ದಾರೆ ಕೇಳಿ. ಹೇಳ್ರಿ ಮೇಡಮ್. ಈಗ ಈಗ ಹಲ್ಲಿನ ದೌಡೆ ಒಳಗೆ ಇಟ್ಕೊಂಡು ರಾತ್ರಿ ಮಲಗ್ತಾರಲ್ಲ ಮೇಡಮ್, ಅದಕ್ಕೂ ಮತ್ತೆ ಕಾಮನ್ ಆಗಿ ತಿನ್ನೋದಕ್ಕೂ ಇದು ಕ್ಯಾನ್ಸರ್ ಬರೋದು ಸ್ವಲ್ಪ ಏನಾದ್ರು ವೇರಿಯೇಷನ್ ಇರ್ತದೋ ಅಥವಾ ಅದೇನು ಸೇಮ್ ಆಗ್ತದ? ಜಾಸ್ತಿ ಹೊತ್ತು ಬಾಯಿಯಲ್ಲಿ ತಂಬಾಕು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಜಾಸ್ತಿ ಅದರದ್ದು ಕೆಟ್ಟ ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರಾತ್ರಿ ಎಲ್ಲ ಇಟ್ಟಿದ್ದಾರ ಇಟ್ಕೋತಾರೆ ಅಂತಂದ್ರೆ ಅದ್ರ ಪರಿಣಾಮನು ವೇಗವಾಗಿ ಕ್ಯಾನ್ಸರ್ ಆಗಿ ಪರಿವರ್ತನೆ ಉಳ್ಳಕ್ಕೆ ಅದು ಒಂಥರ ಪೂರಕವಾಗುತ್ತೆ ಅದು. ಮೇಡಮ್ ಇನ್ನೊಂದು ರೀ, ಈಗ ತಂಬಾಕುಗಳಲ್ಲಿ ಕೆಲವೊಂದು ಈಗ ಆಕಾಶವಾಣಿ ಮೂಲಕ ಒಂದು ಅಡ್ವರ್ಟೈಸ್ ಬರ್ತಿತ್ತು, ಇಷ್ಟೊಂದು 7-8 ವಿಷ ಪದಾರ್ಥಗಳು ಅದರಲ್ಲಿ ಸೇರಿರ್ತಾವ ಅಂತ ಹೇಳಿ. ಹೌದು, ಅದು ಎಷ್ಟು ಮಟ್ಟಿಗೆ ಅದು ತಾವು ಅಭಿಪ್ರಾಯ ಹೇಳ್ತೀರಿ? ಹೌದು, ಈಗ ತಂಬಾಕು ನಿಮ್ಗೆ ಏನ್ ಪ್ಯಾಕೆಟ್ ಒಳಗೆ ಹಾಕೊಡ್ತಾರೆ ಅದು ಯಾವಾಗ್ಲೂ ಪ್ರೊಸೆಸ್ಡ್ ಕೆಮಿಕಲ್ ಇರುತ್ತೆ, ಅಂದ್ರೆ ಅದಕ್ಕೆ ಅಡಿಷನಲ್ ಒಂದು ಕಲರಿಂಗ್ ಏಜೆಂಟ್ ಟೇಸ್ಟ್ ಏಜೆಂಟ್ ಎಲ್ಲ ಹಾಕಿರ್ತಾರೆ. ಸೊ ಅದರಿಂದ ಅದ್ರದ್ದು ಕೆಟ್ಟ ಎಫೆಕ್ಟ್ ಇನ್ನ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಇನ್ನೊಂದು ಚಿಕ್ಕ ಪ್ರಶ್ನೆ ಸರ್ ಮೇಡಮ್, ಲಾಸ್ಟ್, ಈಗ ಸಿಗರೇಟ್ ಸೇವನೆಗೂ ಈ ತಂಬಾಕು ಸೇವನೆಗೂ ಇದು ಪರಿಣಾಮ ವ್ಯತ್ಯಾಸದಲ್ಲಿ ಏನಾದರೂ ಸ್ವಲ್ಪ ಇದಿರುತ್ತೆ ಮೇಡಮ್? ಸಿಗರೇಟ್ ಇಂದ ಬಾಯಿಗೂ ಚೇಂಜಸ್ ಆಗತ್ತೆ ಹಾಗೂ ಶ್ವಾಸಕೋಶಕ್ಕೂ ಚೇಂಜಸ್ ಆಗತ್ತೆ, ಎರಡು ಡಬಲ್ ಎಫೆಕ್ಟ್ ಇರುತ್ತೆ, ಅದಕ್ಕೆ ಜಾಸ್ತಿ ಎಫೆಕ್ಟ್ ಇರುತ್ತೆ, ಹಾರ್ಟ್ಗೂ ಪ್ರಾಬ್ಲಮ್ ಆಗತ್ತೆ. ನಮಸ್ಕಾರ. ನಮಸ್ಕಾರ ಬಾಬು, ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಹಾ ಹೇಳ್ರಿ. ಹಲೋ ಹೇಳ್ರಿ, ಹೇಳಿ ಹೇಳಿ. ನಾವು ಗಗನಿಂದ ಸರ್ ಮಾತಾಡ್ತಿರೋದು ಸರ್. ಹಾ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಹೇಳಿ ಮೇಡಮ್. ಇದು ಹಲ್ಲು ತಂಬಾಕಿನ ಪೇಸ್ಟ್ ಅಂತ ಇರ್ತದ ಮೇಡಮ್? ಹೌದು ಹೌದು, ಇದು ಅದನ್ನ ಟಿಕ್ ಬಿಟ್ಟಂದ್ರೆ ಹಲ್ಲು ಕಮ್ಮಿ ಆಗ್ತದ? ನಿಜ ರೀ? ಇಲ್ಲ ಇಲ್ಲ, ಇದು ಅತಿ ದೊಡ್ಡ ತಪ್ಪು ಪರಿಕಲ್ಪನೆ ನಮ್ಮ ಜನಗಳಲ್ಲಿರೋದು. ಕೇಳಿ ಕೇಳಿ, ಮೆಡಿಸನ್ ಕೊಡುವಂತದ್ದು ಇಲ್ಲಿ ತಯಾರಿಸಬಹುದು. ಅಲ್ಲ ಇಲ್ಲಿ ಕೇಳಿ, ಅವ್ರು ಡಾಕ್ಟರ್ ಹೇಳೋದನ್ನ ಮೊದಲು ಕೇಳಿಕೊಳ್ಳಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿ. ಇದು ನಮ್ಮ ಜನಗಳಲ್ಲಿರೋ ಅತಿ ದೊಡ್ಡ ತಪ್ಪು ಕಲ್ಪನೆ ಇದು, ತಂಬಾಕು ಹಿಡಿದ್ರೆ ಹಲ್ ನೋವು ಕಡಿಮೆ ಆಗತ್ತೆ ಅಂತ. ನಾವು ಸುಮಾರು ಜನ ಆಸ್ಪತ್ರೆಯಲ್ಲಿ ನೋಡಿದಾಗ ಹೇಳ್ತಿರ್ತಾರ ಅವ್ರು, ಹಲ್ ನೋವು ಬಂದಿತ್ತು ತಂಬಾಕು ಹಿಡಿತೀವಿ ಅಂತ. ಆದ್ರೆ ಯಾವುದೇ ರೀತಿಯ ನೋವು ನಿವಾರಕ ಗುಣಗಳು ತಂಬಾಕಿಗೆ ಇರೋದಿಲ್ಲ. ಒಳ್ಳೇದು, ನಮಸ್ಕಾರ ಡಾಕ್ಟರ್. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಈಗ ಈ ಥರದ ಒಂದು ಸಾಮಾನ್ಯ ಒಂದು ಮನೋಭಾವ ಇದೆ ನಮ್ಮಲ್ಲಿ, ಅಂದರೆ ಹಿಂಗೆ ತಂಬಾಕು ಹಿಡ್ಕೊಂಡ್ರೆ ಹಲ್ಲು ನೋವು ಕಡಿಮೆ ಆಗ್ತದೆ ಅಂತೇಳಿ. ಹಾಗಾದರೆ ಇದಕ್ಕೆ ಏನು ಕಾರಣ ಇರಬಹುದು? ಅದು ಕಡಿಮೆ ಆಗುವ ಒಂದು ವಿಧಾನ ಅಂತೂ ಹೌದಾ ಅಥವಾ ಅಲ್ವನಾ? ಅದರಿಂದ ಕಡಿಮೆ ಆಗುವಂಥ ಅಂತೊಂದು ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ ಸರ್. ಯಾಕಂದರೆ ಅದಕ್ಕೆ ನೋವು ನಿವಾರಕ ಗುಣ ಅಥವಾ ಪೇನ್ ಕಿಲ್ಲಿಂಗ್ ಎಫೆಕ್ಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ಇಲ್ಲವೇ ಇಲ್ಲ. ಅದು ಯಾಕೆ ಅದು ರೂಢಿಯಲ್ಲಿದೆ, ಅದು ನಂಬಿಕೆಯಲ್ಲಿದೆ ಅನ್ನೋದು ಇನ್ನೂ ನಾವು ಕಂಡುಹಿಡಿಯೋಕ್ಕಾಗಿಲ್ಲ. ಅದು ಆದರೆ ಅದು ವಾಡಿಕೆಯಲ್ಲಿದೆ, ತಂಬಾಕಿನಿಂದ ಹಲ್ಲು ತಿಕ್ತಾರೆ, ಹಲ್ಲು ನೋವು ಬಂದಾಗ ಬಾಯಲ್ಲಿ ಹಿಡಿತಾರೆ, ಅದು ಮಾತ್ರ ಬಹಳ ದೊಡ್ಡ ತಪ್ಪು ಕಲ್ಪನೆ. ಅದು ಆ ಥರದ ಪೇಸ್ಟ್ಗಳು ಕೂಡ ಒಂದಿಷ್ಟು ಮಾರ್ಕೆಟ್. ಹೌದು ಹೌದು ಹೌದು, ಅದು ಮಾರ್ಕೆಟಿಂಗ್ ಗಿಮಿಕ್ ಅಂತ ಹೇಳ್ಬೋದೇ ಹೊರತು, ಬಟ್ ಅದರಿಂದ ಏನು ಉಪಯೋಗ ಪ್ರಯೋಜನ ಇಲ್ಲ, ಏನೋ ಪ್ರಯೋಜನ ಇಲ್ಲ. ಓ ಹೋ ಹೋ ಹೋ, ಹಲೋ ನಮಸ್ಕಾರ. ನಮಸ್ತೆ ಸರ್, ಹೇಳ್ರಿ. ಡಾಕ್ಟರ್ ಇದ್ದಾರೆ ಕೇಳಿ, ಪ್ರಶ್ನೆ ಕೇಳಿ. ಡಾಕ್ಟರ್ ನಮಸ್ಕಾರ ರೀ. ನಮಸ್ತೆ ಹೇಳ್ರಿ ಸರ್. ಮೇಡಮ್ ನಾನು ಸಮಸ್ಯೆ ಅಂದ್ರೆ ರೀ, ಕ್ವಶನ್ ಏನಂದ್ರೆ ರೀ, ತಂಬಾಕು ಬಹು ಅಂಗಾಂಗ ವೈಫಲ್ಯ ಮಾಡ್ತತಿ ಅಂತಾರೆ, ಇದು ಎಷ್ಟು ಮಟ್ಟಿಗೆ ಸರ್ಕಾರ? ಇನ್ನೊಮ್ಮೆ ಹೇಳಿ ದಯವಿಟ್ಟು. ತಂಬಾಕು ಬಹು ಅಂಗಾಂಗ ವೈಫಲ್ಯ ಮಾಡ್ತದೆ, ಬಹು ಅಂಗಾಂಗಗಳನ್ನ ವೈಫಲ್ಯ ಮಾಡ್ತದೆ ಅಂತಾರೆ, ಇದು ಎಷ್ಟು ಮಟ್ಟಿಗೆ ಸರ್ಕಾರ? ಹೌದು ಹೌದು, ಈಗ ಏನಾಗುತ್ತೆ, ತಂಬಾಕು ಸೇವನೆಯಿಂದ ದುಷ್ಪರಿಣಾಮಗಳೆಲ್ಲ ರಕ್ತನಾಳಗಳನ್ನ ಸೇರಿದಾಗ ಅದು ಬ್ಲಾಕ್ ಆಗಕ್ಕೆ ಶುರು ಆಗತ್ತೆ. ಸೊ ಮೇಜರ್ ಅಂಗಾಂಗಗಳೇನಿರುತ್ತೆ, ಬ್ರೈನ್, ಹಾರ್ಟು, ಕಿಡ್ನಿ, ಅದಕ್ಕೆಲ್ಲ ರಕ್ತ ಚಲನೆ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಅದರಿಂದ ಎಲ್ಲ ಆರ್ಗನ್ಸ್ಗೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣ. ಥ್ಯಾಂಕ್ ಯು ಡಾಕ್ಟರ್. ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಅಂದರೆ, ಈಗ ಅದನ್ನು ನೀವು ಹೇಳಿದಿಲ್ಲ, ರಕ್ತ ಸಂಚಲನೆ ಮೂಲಕ ಬಹು ಅಂಗಾಂಗಗಳಿಗೆ ವ್ಯಾಪಿಸ್ತದೆ ಅಂತ ಹೇಳಿ, ಅದು ಎಷ್ಟರ ಮಟ್ಟಿಗೆ ಯಾವ್ದಕ್ಕೆ ಎಫೆಕ್ಟ್ ಆಗುತ್ತೆ ಸಾಮಾನ್ಯವಾಗಿ? ಸರ್, ಸಾಮಾನ್ಯವಾಗಿ ಹೃದಯಕ್ಕೆ, ಶ್ವಾಸಕೋಶಕ್ಕೆ ಹಾಗೂ ಮೆದುಳಿಗೆ ಇದರದ ಪರಿಣಾಮ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಹೃದಯಾಘಾತ ಆಗಿರೋದು, ಆಮೇಲೆ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಹೃದಯಾಘಾತದ ಸಂಖ್ಯೆ ಲಕ್ಷಣಗಳಿರೋದು ತುಂಬಾನೇ ಅದು ಕಂಡು ಬರುತ್ತೆ. ಓಹೋ, ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ಕಾರ, ಹೇಳಿ. ನಮ್ಮ ಪ್ರಶ್ನೆ ಇದೆ ರೀ, ಈಗ ತಂಬಾಕು ಸುಟ್ಟು ಹಲ್ಲಿಗೆ ಹತ್ಕೋತಾರ ರೀ, ಅದು ಎಷ್ಟು ಯೋಗ್ಯ ಇದೆ ಅಂತ ಕೇಳಿ. ಅದೇ ಅದನ್ನ ಈಗಾಗಲೇ ಒಂದು ಪ್ರಶ್ನೆ ಕೇಳಿದ್ರು ಒಬ್ರು, ಅದರಿಂದ ಏನು ಉಪಯೋಗ ಆಗೋದಿಲ್ಲ ರೀ. ಹಲ್ಲಿಗೆ ಹಚ್ಕೊಳ್ಳೋದು ಅಥವಾ ಬಾಯಲ್ಲಿ ಹಿಡಿಯೋದ್ರಿಂದ ಏನು ಉಪಯೋಗ ಇಲ್ಲ ಅದರದು. ಒಳ್ಳೆಯದು, ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಹಾಂ ನಮಸ್ಕಾರ, ಹೇಳಿ. ನಮಸ್ಕಾರ ರೀ ಸರ್, ಮೇಡಮ್ ಅವರೇ. ಹೇಳ್ರಿ ಹೇಳ್ರಿ. ನಮ್ಮ ಮನೆಯವರು ತಂಬಾಕು ಹಾಕಂತಾರ ರೀ ಮೇಡಮ್ ಅವರೇ. ಹಾಂ, ನೈಟ್ ಅಲ್ಲೆಲ್ಲ ಫುಲ್ ಹಾಕಂತಾರ ರೀ, ಹಾಕಬೇಡ ಅಂದ್ರೆ ಅಂತ ಸುಸ್ತಂಗ ಹಾಕಂತಾರ. ಅದೇ ಅವ್ರಿಗೆ ಅದೊಂಥರ ಚಟ ಆಗ್ಬಿಡತ್ತದು, ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ನಿದ್ದೆಗೆಡಕ್ಕೆ ಅಂತ ಹೇಳಿ ಅದನ್ನ ಬಳಸ್ತಾ ಹೋಗೋದು, ಅದನ್ನ ಮುಂದೆ ಒಂದು ಹ್ಯಾಬಿಟ್ ಆಗಿ ಪರಿವರ್ತನೆ ಆಗಿರುತ್ತೆ. ದಯವಿಟ್ಟು ನೀವು ಅವ್ರಿಗೆ ತಿಳಿಸಿ ಹೇಳಿ, ನಮ್ಮ ಕಾಲೇಜಿಗೂ ಕರ್ಕೊಂಡ್ಬನ್ನಿ, ಅಲ್ಲೆಲ್ಲ ನಾವು ಇನ್ನೂ ಡೀಟೇಲ್ ಆಗಿ ತಿಳಿಸಿ ಹೇಳಿ ಅವ್ರಿಗೆ ಏನೇನು ಕೌನ್ಸಿಲಿಂಗ್ ಮಾಡಬೇಕು ಮಾಡಿಸ್ತೀವಿ. ಅಲ್ಲಿ ಮೇಡಮ್, ಈಗ ಸರ್ಕಾರಿ ಆಸ್ಪತ್ರೆಗೆ ಏನಾದ್ರು ಸಿಗ್ತಾವನ್ರಿ ಟ್ಯಾಬ್ಲೆಟ್? ಹೌದು ಹೌದು, ನೀವು ಎಷ್ಟು ಬೇಗ ಆಗತ್ತೆ ಅವ್ರನ್ನ ಅಷ್ಟು ಬೇಗ ಅಲ್ಲಿ ಕರ್ಕೊಂಡು ಹೋಗಿ ಚಿಕಿತ್ಸೆಗೆ ಸ್ಟಾರ್ಟ್ ಮಾಡ್ಬೇಕಮ್ಮ. ಈಗ ಡ್ರಿಂಕ್ಸ್ ಮಾಡೋ ಬಗ್ಗೆ ಟ್ಯಾಬ್ಲೆಟ್ಸ್ ಇಸ್ಕೊಂಬಂದಿದ್ವಿ ರೀ ಮೇಡಮ್ ಸರ್ಕಾರಿ ಆಸ್ಪತ್ರೆ ಒಳಗೆ. ಅವು ವೈಟ್ ಕೊಟ್ಟಿದ್ರಿ, ಅವ್ನ ಹಾಕತ್ಲೆ ಚಾಲಾಗ ಊರ್ತಾ ದಿವಸ ಆಗೋದಕ್ಕೆ ಗೊತ್ತಿಡೋದು ಬೇಯಾತ್ ಬಿಟ್ರಿ ಅವ್ರು, ಹಿಂಗಾಗಿ ಹಾಕೋದ ಬಿಟ್ಟು. ಅದು ಇನ್ನೊಂದ್ ಸರ್ತಿ ನೀವು ವೈದ್ಯರನ್ನ ಭೇಟಿ ಮಾಡಿ ಕೇಳಿ, ಬೇರೆ ಬೇರೆ ರೀತಿ ಏನಾರು ಗುಳಿಗೆ ಕೊಡ್ಬೋದು. ನಮ್ಮ ಅಪ್ಪ ರೀ ಸಿಗರೇಟ್ ಇರ್ತಾರ್ರಿ, ಅದಕ್ಕೆ ಏನಾರು ಐತೇನ್ರಿ? ಅದೇ ಎಲ್ಲದಕ್ಕೂ ಇದೆ ಅಮ್ಮ, ನಿಕೋಟಿನ್ ಪ್ಯಾಚಸ್, ನಿಕೋಟಿನ್ ಟ್ಯಾಬ್ಲೆಟ್ಸ್ ಅಂತ ಸಿಗತ್ತೆ. ಆದ್ರೆ ನೀವು ನೀವಾಗ ನೀವೇ ತಗೊಳ್ಳಿಕ್ ಬರೋದಿಲ್ಲ, ಅದನ್ನ ನೀವು ವೈದ್ಯರನ್ನ ಭೇಟಿ ಮಾಡಿನೇ ಆಮೇಲೆ ಅದನ್ನ ಚಿಕಿತ್ಸೆ ಶುರು ಮಾಡಾದ್ಮೇಲೆ ಕೊಡ್ತಾರ ಅವ್ರು. ಅದನ್ನ ಅವ್ರನ್ನ ಕರ್ಕೊಂಡು ಹೋಗ್ಬೇಕನ್ರಿ? ಹೌದು ಹೌದು, ಅವ್ರನ್ನೇ ಕರ್ಕೊಂಡು ಹೋಗ್ಬೇಕು. ನಮಸ್ಕಾರ. ಒಳ್ಳೇದಮ್ಮ, ಒಳ್ಳೇದು, ನಮಸ್ಕಾರ. ಡಾಕ್ಟರ್, ಈ ಅರ್ಬುದ ರೋಗದ ಮುನ್ಸೂಚನೆಗಳು ಏನು, ಪ್ರಾರಂಭದಲ್ಲಿ ಯಾವ ತರದ ಸೂಚನೆಗಳು ಕಂಡು ಬರ್ತದೆ? ಸರ್, ಅದೇ ಮೊದಲೇ ಹೇಳಿದಾಗೆ ಈ ತಂಬಾಕಿನ ಚಟಗಳು ಮಾಡುವವರಲ್ಲಿ ಈ ಬಿಳಿ ಮಚ್ಚೆಗಳಂತ ಕಾಣಿಸ್ಕೊಳತ್ತೆ. ಬಿಳಿ ಮಚ್ಚೆಗಳಾಗಿರ್ಬೋದು ಅಥವಾ ಬಿಳಿ ಕೆಂಪು ಮಿಶ್ರಿತ ಮಚ್ಚೆಗಳಾಗ್ಬೋದು. ಅಂದ್ರೆ ಅವ್ರು ತಂಬಾಕು ಎಲ್ಲೆಲ್ಲಿ ಹಿಡಿತಾರೆ ಅಂದ್ರೆ ಗಲ್ಲದ ಒಳಗೆ, ನಾಲ್ಗೆಯ ಕೆಳಗೆ, ಅಂಗಳದಲ್ಲಿ, ಈ ತರ ಬೇರೆ ಬೇರೆ ಭಾಗದಲ್ಲಿ ಇವೆಲ್ಲ ಕಾಣಿಸ್ಕೊಳ್ತಾ ಹೋಗುತ್ತೆ. ಆಮೇಲೆ ಕೆಲವೊಂದ್ಸರ್ತಿ ಗುಟ್ಕಾ ತುಂಬಾ ಸೇವನೆಯಿಂದ ಬಾಯಿಯ ಲೋಳೆ ಪದರ ಅಥವಾ ಮ್ಯೂಕೋಸಾ ಏನಂತ ಹೇಳ್ತೀವಿ ಅದು ಮೆತ್ತಗಿರೋದು ದಪ್ಪ ಆಗ್ತಾ ಹೋಗುತ್ತೆ. ಆಮೇಲೆ ಬಾಯಿ ತೆಗೆಯೋದು ಏನ್ ಗಾತ್ರ ಇರುತ್ತೆ, ಸಾಮಾನ್ಯವಾಗಿ ಮೂರು ಬೆರಳಷ್ಟು ನಾವು ಬಾಯಿ ತೆಗಿಲಿಕ್ಕೆ ಆಗ್ಬೇಕು. ನಮ್ಮದೇ ಆದ ಮೂರು ಬೆರಳು ಒಟ್ಟಿಗೆ ಹಿಡಿದಾಗ ಕೈಯಿಂದ ಅದು ತೆಗೆಯೋ ಅಷ್ಟು ಆಗ್ಬೇಕು. ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಆಗ್ತಾ ಬಂದು ಒಂದು ಬೆರಳು ಕೂಡ ತೆಗಿಯಕ್ ಆಗೋದಿಲ್ಲ, ಅಷ್ಟು ತೀವ್ರವಾಗಿ ಅದು ಬಾಯಿ ತೆಗೆಯೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಏನು ಅಂತ ಹೇಳ್ತೀವಿ, ತಂಬಾಕಿನ ಚಟಗಳಿಂದ ಉಂಟಾಗುವ ಒಂದು ಮುನ್ಸೂಚನಾ ಅಥವಾ ಲಕ್ಷಣಗಳು ಅಂತ ಹೇಳ್ಬೋದು. ಇದನ್ನು ಹೊರತಾಗಿಯೂ ಕೂಡ ಬೇರೆ ರೀತಿಯ ಬಿಳಿ ಮಚ್ಚೆಗಳು ಅಥವಾ ಕಾಣುವ ಸಾಧ್ಯತೆಗಳಿದೆಯಾ? ಹೌದು, ಕೆಲವೊಮ್ಮೆ ಡರ್ಮಟಾಲಜಿಕಲ್ ಅಂದ್ರೆ ಸ್ಕಿನ್ ಲೀಷನ್ಸ್ ಇಂದ ಕೂಡ ಬಾಯಿಯಲ್ಲಿ ಬಿಳಿ ಮಚ್ಚೆ ಉಂಟಾಗುತ್ತೆ, ಅದನ್ನ ನಾವು ಲೈಕನ್ ಪ್ಲಾನಸ್ ಅಂತ ಹೇಳ್ತೀವಿ. ಸೊ ಅಂತ ಟೈಮ್ ಅಲ್ಲಿ ಇದ್ದಾಗ ಕೆಲವೊಮ್ಮೆ ಪೇಷಂಟ್ಸ್ಗೆ ತಮ್ಮ ತಾವೇ ಯೋಚನೆ ಮಾಡ್ಕೊಂಡು ಇದು ಕ್ಯಾನ್ಸರ್ ಅಂತ ಅವರೇ ಪೂರ್ವ ನಿರ್ಧಾರ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ನಮ್ಮ ಹತ್ರ. ಸೊ ಅಂತ ಟೈಮಲ್ಲಿ ನಾವು ಪರೀಕ್ಷೆ ಮಾಡಿ ಅವ್ರ ಹತ್ರ ಎಲ್ಲ ಡೀಟೇಲ್ ಆಗಿ ಹಿಸ್ಟ್ರಿ ತಗೊಂಡು, ಅಂದ್ರೆ ಅವ್ರಿಗೆ ತಂಬಾಕಿನ ಅಭ್ಯಾಸ ಇದೆಯೇ, ಮೊದ್ಲೇನಾದ್ರು ಇತ್ತು, ಅದನ್ನೆಲ್ಲ ನೋಡಿ ಆಮೇಲೆ ಬಯೋಪ್ಸಿ ಮಾಡಿ ಆದ್ಮೇಲೆ ಅದನ್ನ ಕನ್ಫರ್ಮ್ ಮಾಡ್ತೀವಿ. ಅದನ್ನ ಕನ್ಫರ್ಮ್ ಮಾಡ್ತೀರಿ, ಆ ತರದ್ದು. ಇದಕ್ಕೆ ಪ್ರಶ್ನೆ ನೋಡ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ, ಹೇಳಿ. ಹಲೋ, ನಮಸ್ತೆ ಸರ್. ಹೇಳಿ ಹೇಳಿ. ಹೇಳಿ ಮೇಡಮ್. ಕೆಲವೊಬ್ರು 80-90 ವರ್ಷ ತನಕ ಬದುಕಿರ್ತಾರ, ಸ್ಮೋಕಿಂಗ್ ಎಲ್ಲ ಸ್ವಚ್ಛತೆ ಮಾಡ್ತಾ ಇರ್ತಾರ, ಹೌದು. ನಾನು ಇದು ಪ್ರಶ್ನೆ ನಿರೀಕ್ಷಿಸ್ತಾ ಇದ್ದೆ, ಯಾಕಂದ್ರೆ ಸುಮಾರು ಜನ ಕಂಪೇರ್ ಮಾಡ್ಕೊಳ್ತಾರೆ, ಅವ್ರೆಲ್ಲ ಚಟ ಮಾಡ್ತಾರೆ, ಅವ್ರಿಗೇನು ಆಗಿಲ್ಲ, ನಮಗೆ ಏನು ಮಾಡದೇ ಇದ್ರು ಇವೆಲ್ಲ ಆಗಿದೆ ಅಂತ. ಆಕ್ಚುಲಿ ನಮ್ಮ ದೇಹದ ಏನು ಒಂದು ಇಮ್ಯುನಿಟಿ ಅಂತ ಹೇಳ್ತೀವಿ, ಅಂದ್ರೆ ರೋಗ ನಿರೋಧಕ ಶಕ್ತಿ ಏನು ಅಂತ ಹೇಳ್ತೀವಿ, ಅದು ಕೂಡ ನಿರ್ಧಾರ ಮಾಡುತ್ತೆ ಕ್ಯಾನ್ಸರ್ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಸ್ವಲ್ಪ ಮಟ್ಟಿಗೆ. ಸೊ ಅದನ್ನ ಏನ್ ಹೇಳ್ಬೋದು ಅಂದ್ರೆ, ದೇವರು ಅವ್ರಿಗೆ ಕೊಟ್ಟಿದ್ದೊಂದು ಭಾಗ್ಯ, ಅವರು ರೋಗ ನಿರೋಧಕ ಶಕ್ತಿ ಅವ್ರ ದೇಹದಲ್ಲಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಆಗಿರಲ್ಲ. ಹಂಗಂತೇಳಿ ತಂಬಾಕು ಮಾಡಿದವ್ರಿಗೆ ಎಲ್ಲರಿಗೂ ಆಗೋದೇ ಇಲ್ಲ ಅಂತಾನು ಹೇಳಕ್ ಆಗಲ್ಲ. ಕೆಲವ್ರು ಬರೀ 6 ತಿಂಗಳು ಚಟ ಮಾಡಿದ್ರು ಅವರಿಗೆ ತುಂಬಾ ಬೇಗ ಕಾಣಿಸ್ಕೊಳ್ಳುತ್ತೆ, ಕೆಲವ್ರು ಎಷ್ಟೋ ವರ್ಷ ಮಾಡಿದ್ರು ಅವ್ರಿಗೆ ಕಾಣಿಸ್ಕೊಳ್ಳದೆ ಇರದೇ ಇರ್ಬೋದು. ಅದನ್ನು ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ನಮಸ್ಕಾರ ನಮಸ್ಕಾರ ಹೇಳಿ. ಹಲೋ, ನಿಮ್ ಡಾಕ್ಟರ್ ಅಲ್ರಿ? ಹೌದು ಹೇಳ್ರಿ. ಏನಿಲ್ಲ, ತಂಬಾಕು ನಿಷೇಧ ದಿನದ ಸಂದರ್ಭದಲ್ಲಿ ಬಾಯಿ ಅರ್ಬುದ ರೋಗದ ಬಗ್ಗೆ ಇವತ್ತು ಎಸ್ ಡಿ ಎಂ ಆರೋಗ್ಯ ಸಂವಾದ ನಡೀತಾ ಇದೆ. ಮಂಜುನಾಥ್ ನಾಡಿಗೇರ್ ಅವರೇ, ಇಲ್ಲೇ ಡಾಕ್ಟರ್ ಇದ್ದಾರೆ, ನೀವು ಮಾತಾಡ್ತಾ ಕೇಳ್ತಾನೆ ಇದ್ದಾರೆ. ಏನ್ ಪ್ರಶ್ನೆ ಇದೆ ಹೇಳಿ. ತಂಬಾಕಿನ ಚಟದಿಂದ ಆಗತ್ತೆ ಅದು, ಅದಕ್ಕೆ ಕೆಲವು ಪೂರ್ವ ನಿರ್ಧಾರಿತ ಅಥವಾ ಮುನ್ಸೂಚನೆಗಳು ಕಾಣಿಸ್ಕೊಳತ್ತೆ, ಅದ್ರ ಬಗ್ಗೆ ಹೇಳಿದ್ವಿ ಇಷ್ಟೊತ್ತು. ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಡಾಕ್ಟ್ರೇ. ಬಹಳಷ್ಟು ನಮ್ಮ ಭಾರತದಲ್ಲಿ ವಿಶೇಷವಾಗಿ ಈ ಅಡಿಕೆ ತಿನ್ನುವಂಥ ಒಂದು ರೂಢಿ ನಮ್ಮಲ್ಲಿದೆ. ಯಾಕೆ ರೂಢಿ ಅಂತ ಹೇಳ್ತಾ ಇದ್ದೇನೆ ಅಂದರೆ ಅದು ಚಟವಾಗಿ ಆನಂತರ ಪರಿಣಾಮ ಆಗ್ತದೆ. ಸೊ ಈ ಅಡಿಕೆ ಯಾವ ಥರ ಅರ್ಬುದ ರೋಗಕ್ಕೆ ಕಾರಣ ಆಗಬಹುದಾ ಅಥವಾ ಇಲ್ವಾ? ಇದಾದ ಮೇಲೆ ಇನ್ನು ಕೆಲವರು ಅಡಿಕೆಯಲ್ಲೇ ಬೇರೆ ಬೇರೆ ವಿಧಗಳಿದೆ, ಸೊ ಅದರಿಂದ ಏನಾದರೂ ಆಗೋ ಸಾಧ್ಯತೆಗಳಿದೆಯಾ? ಅಡಿಕೆ ಯಾವ ರೀತಿ ಒಂದು ಕಾರಣ ಆಗಬಹುದು? ಹೌದು ಸರ್, ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಹಬ್ಬ ಹರಿದಿನಗಳಲ್ಲಿ ಅಥವಾ ಏನೋ ಒಂದು ಬೇರೆ ಕಡೆ ಹೋದಾಗ ಮದುವೆ ಬೇರೆ ಸಮಾರಂಭಗಳಲ್ಲಿ ಎಲೆ ಅಡಿಕೆ ಹಾಕೊಳ್ಳೋದು ಒಂದು ವಾಡಿಕೆ. ಅಂದರೆ ಮುಂಚಿನಿಂದ ನಾವು ಅಡಿಕೆಯನ್ನು ನಾವು ತಿನ್ನೋದು ಪದ್ಧತಿ ಏನಿದೆ ಅದು ಪ್ರೋಸೆಸ್ ಆಗಿ ಬರುತ್ತೆ. ಅಡಿಕೆ ಬೆಳೆದ ತಕ್ಷಣ ಅದು ನಮ್ಮ ತಿನ್ನಕ್ಕೆ ಸಿಗೋ ತನಕ ಸಾಕಷ್ಟು ಅದಕ್ಕೆ ಪ್ರೋಸೆಸಿಂಗ್ ಇದೆ. ಆದರೆ ಇವಾಗ ಏನಾಗ್ತಿದೆ ಅಂದರೆ ಫಾಸ್ಟ್ ಪ್ರೋಸೆಸ್ ಆಫ್ ಲೈಫಿಂದ ಅದನ್ನ ಬೇಗ ಪ್ರೋಸೆಸ್ ಮಾಡ್ತಾರೆ, ಅದನ್ನ ಕಲರಿಂಗ್ ಬರೋಕ್ಕೆ ಕಲರಿಂಗ್ ಏಜೆಂಟ್ಸ್ ಆ್ಯಡ್ ಮಾಡ್ತಾರೆ, ಸುವಾಸನೆಗೊಳಿಸೋಕ್ಕೆ ಅದಕ್ಕೆ ಇನ್ನೊಂದು ಬೇರೆ ಅಂತ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ಕೆಮಿಕಲ್ಸ್ ಹಾಕ್ತಾರೆ, ಟೇಸ್ಟ್ ಎನ್ಹ್ಯಾನ್ಸರ್ಸ್ ಹಾಕ್ತಾರೆ. ಅಂಥದನ್ನೆಲ್ಲ ಒಂದು ಪ್ಯಾಕೆಟ್ ಮೂಲಕ ತಂದು ಕೊಟ್ಟಾಗ ಅದನ್ನು ತಿನ್ನೋದ್ರಿಂದನೂ ಸಾಕಷ್ಟು ಜನರಿಗೆ ಅದು ತುಂಬ ಹಾನಿ ಉಂಟು ಮಾಡುತ್ತೆ. ಅದೇನೋ ಒಂದು ಮೌತ್ ಫ್ರೆಷ್ನರ್ ಥರ ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತು ಸಹಿತ ಇರಲ್ಲ ಅದರಿಂದ ಹಾನಿ ಉಂಟಾಗತ್ತೆ ಅಂತ. ಸೊ ಆದಷ್ಟು ಇಂಥ ಪ್ಯಾಕ್ಡ್ ಅಥವಾ ಸುಗಂಧ ಇರುವಂಥ ಅಡಿಕೆಯನ್ನು ತಿನ್ನೋದು ತಪ್ಪು. ಆ್ಯಕ್ಚುಲಿ ಯಾವುದೇ ರೀತಿಯಂಥ ಅಡಿಕೆ ತಿನ್ನೋದೇ ತಪ್ಪು, ಬಟ್ ಇಂಥ ಫಾಸ್ಟ್ ಪ್ರೋಸೆಸ್ಡ್ ಅಥವಾ ಪ್ಯಾಕೆಟ್ಸಲ್ಲಿ ಸಿಗೋ ಸುಗಂಧಿತ ಅಡಿಕೆಗಳು ಸಹ ತುಂಬಾ ಹಾನಿ ಉಂಟು ಮಾಡುತ್ತೆ ದೇಹಕ್ಕೆ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ ಹಲೋ ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ, ಹಾಂ ಹೇಳ್ರಿ. ನಮಸ್ಕಾರ. ಹಲೋ, ಹಾಂ ನಮಸ್ಕಾರ ಹೇಳಿ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಪ್ರಶ್ನೆ ಕೇಳಿ. ನಾವು ಅತನಿಂದ ಹನುಮಂತ ಅಂತಾರೆ. ಹೇಳ್ರಿ ಹನುಮಂತಣ್ಣ. ಏನ ತಂಬಾಕದಿಂದ ಏನ್ ಪ್ರಾಬ್ಲಮ್, ಏನಾಗ್ತತಿ, ಎಲ್ಲಿ ಅಡಿಗೆ ತಿನ್ನೋದು ಬೇಡ ಅಂತ ಕೇಳಕ್ ಹಚ್ಚಿದ್ರು. ಇಲ್ಲ, ತಂಬಾಕಿನಿಂದ ಅಂತೂ ಸಾಕಷ್ಟು ಪರಿಣಾಮ ಉಂಟಾಗತ್ತೆ. ಸೊ ಈ ಮೊದಲೇ ಎಲ್ಲ ಹೇಳಿದೀವಿ ಅದನ್ನ ಏನೇನು ಪರಿಣಾಮ ಉಂಟಾಗತ್ತೆ ಅಂತ. ಯಾರಿಗಾರು ಚಟ ಇದ್ರೆ ಅಥವಾ ನಿಮ್ ಸಂಬಂಧಿಕರಲ್ಲಿ ಯಾರ್ಯಾರಿಗೂ ಯಾರಿಗಾರು ಇದ್ರೆ ದಯವಿಟ್ಟು ಅಭ್ಯಾಸವನ್ನ ಬಿಡಿಸ್ಬೇಕು. ಸರಿ ಮೇಡಮ್, ಅಂದ್ರೆ ನಾವು ಸ್ವಲ್ಪ ಒಳ್ಳೇದು ಒಳ್ಳೇದು. ಹಾ ನಮಸ್ಕಾರ ನಮಸ್ಕಾರ ನಮಸ್ಕಾರ ಡಾಕ್ಟರ್. ಈ ಅರ್ಬುದ ರೋಗದ ಮುನ್ಸೂಚನೆ ಲಕ್ಷಣಗಳು ಕಂಡು ಬಂದಾಗ ಯಾವ ರೀತಿ ಪರೀಕ್ಷೆ ಮಾಡಿಸ್ಬೇಕು ಅಂತೀರಿ ಸರ್? ಮೊದಲನೇದಾಗಿ ಅದು ಎಷ್ಟು ಗಾತ್ರ ಇದೆ ಅಂತ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ. ಅದು ಎಲುಬನ್ನು ಮುಟ್ಟಿದೆಯೋ ಇಲ್ವೋ ಅಂತ ಎಕ್ಸ್ರೇಗಳು ಬೇಕಾಗತ್ತೆ. ಅದಲ್ಲದೆ ಕೆಲವು ರಕ್ತ ತಪಾಸಣೆಗಳು ಕೂಡ ಬೇಕಾಗತ್ತೆ. ಲಾಸ್ಟ್ ಅಂತಂದರೆ ಬಯೋಪ್ಸಿ ಮಾಡಿ ಅದನ್ನು ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಅಂತೀವಿ. ಅಂದರೆ ಮೈಕ್ರೋಸ್ಕೋಪಲ್ಲಿ ಅದನ್ನು ನೋಡಿ ಅದನ್ನೇನು ಒಂದು ಸಣ್ಣ ತುಣುಕನ್ನು ತೊಗೊಂಡಿರ್ತೀವಿ, ಅದನ್ನೆಲ್ಲ ಪರೀಕ್ಷೆ ಮಾಡಿ ಅದ್ರದ್ದು ಏನು ಲಕ್ಷಣಗಳಿದೆ ಅಂತೆಲ್ಲ ಒಂದು ಖಚಿತಪಡಿಸಿ ಆಮೇಲೆ ಅದನ್ನು ಕ್ಯಾನ್ಸರ್ ಅಂತ ನಾವು ದೃಢೀಕರಿಸ್ತೀವಿ. ಸೊ ಹೀಗಾಗಿ ಕೆಲವೊಂದು ವಿವಿಧ ಟೆಸ್ಟ್ಗಳು ಬೇಕಾಗುತ್ತೆ ನಾವು ಅದನ್ನು ಸಂಶಯ ತಗೊಂಡಾಗ, ಇದು ಅರ್ಬುದ ರೋಗ ಅಂತ ನಾವು ಸಂಶಯ ಪಟ್ಟಾಗ. ಈಗ ಆ ಅರ್ಬುದ ರೋಗದ ಚಿಕಿತ್ಸೆ ಆಗ್ತದೆ, ಆದಮೇಲೂ ಕೂಡ ಅದು ಬರೋ ಸಾಧ್ಯತೆ ಇದೆಯಾ? ಹೌದು, ಅದನ್ನು ರಿಕರೆನ್ಸ್ ಅಂತೀವಿ, ಕೆಲವೊಮ್ಮೆ ಸೆಕೆಂಡ್ ಪ್ರೈಮರಿ ಅಂತೀವಿ. ಅಂದರೆ ಏನು, ಕೆಲವೊಮ್ಮೆ ಬಾಯಿಯ ಕೆಳಗೆ ಬಂದಿರುತ್ತೆ, ಆದರೆ ಸ್ವಲ್ಪ ವರ್ಷ ಟ್ರೀಟ್ಮೆಂಟ್ ಆದಮೇಲೆ ಬೇರೆ ಒಂದು ಜಾಗದಲ್ಲಿ ಕಾಣಿಸ್ಕೋಬೋದು, ಅಥವಾ ಟ್ರೀಟ್ಮೆಂಟ್ ಎಲ್ಲಾಗಿರುತ್ತೆ ಅದೇ ಜಾಗದಲ್ಲಿ ಮತ್ತೆ ಪುನಃ ಕಾಣಿಸ್ಕೋಬೋದು. ಸೊ ಅವ್ರ ಚಟಗಳನ್ನು ಬಿಡದೇ ಇದ್ದರೆ ಅಥವಾ ಟ್ರೀಟ್ಮೆಂಟ್ ಸರಿಯಾಗಿ ಅವರು ತಗೊಳ್ದೇ ಇದ್ದರೆ ಇನ್ನೊಂದು ಸರ್ತಿ ಅದು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಈಗ ಚಿಕಿತ್ಸೆ ಆದಮೇಲೆ ಆರೋಗ್ಯಕರ ಆದಮೇಲೆ ಅವ್ರ ಚಟವನ್ನು ಮಾಡ್ತಿರ್ಲಿಕ್ಕಿಲ್ಲ, ಅವಾಗೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಹೌದು, ಕೆಲವೊಂದು ಇದೆ ಇವೆ, ಆದರೆ ಕಡಿಮೆ, ಆದರೆ ಚಟಗಳನ್ನು ಮಾಡಿದವರಲ್ಲಿ ಜಾಸ್ತಿ ಇದೆ ಉದಾಹರಣೆಗಳು. ಹಾಂ ಹಾಂ ಹಾಂ. ಸೊ ಒಂದು ನೀವು ಹೇಳುವ ರೀತಿಯಲ್ಲಿ ವಿಶ್ವ ತಂಬಾಕು ನಿಷೇಧ ಅಥವಾ ರಹಿತ ದಿನದ ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನಾವು ಈ ಚಟಗಳನ್ನು